ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಭ್ರಮ ಇಂದು ಸಂಭ್ರಮ, ಅಮೃತೋತ್ಸವದ ಸಂಭ್ರಮ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಗಸ್ಟ್ 13-15 ತನಕ ಹರ್ ಘರ್ ತಿರಂಗ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಸಮಗ್ರ ಕೃಷಿ ಅನುಭವದ ಕುರಿತು ಸುಳ್ಯ ತಾಲೂಕು ಕೊಲ್ಲಮಗರಿನ ದೇವಕಿ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ದೇವಕಿಯವರೇ ನಮಸ್ಕಾರ. ನಮಸ್ತೆ. ಕೃಷಿ ಕುಟುಂಬದಲ್ಲಿ ಗೃಹಿಣಿಯ ಪಾತ್ರ ಏನು? ಕೃಷಿ ಕುಟುಂಬದಲ್ಲಿ ಅಂದ್ರೆ ಇದು ತನ್ನ ಗಂಡನಿಗೆ ಸಹಕಾರವಾಗಿ ಯಾವ ರೀತಿ ಕೂಡ ಸಹಕಾರ ಮಾಡಬಹುದು. ಫಸ್ಟ್ ಅಂತ ಹೇಳಿದ್ರೆ ನಾನು ಮದುವೆ ಆಗಿ ಸ್ವಲ್ಪ ಬಂದ್ರೆ ನಮ್ಗೆ ಏನು ಉತ್ಪತ್ತಿ ಇರಲಿಲ್ಲ. ಗದ್ದೆ ಇತ್ತು, ಉತ್ಪತ್ತಿ ಅಂದ್ರೆ ಊಟಕ್ಕೆ ತಕ್ಕ ಗದ್ದೆ ಇತ್ತು. ಅಡಿಕೆ ಗಿಡಗಳೆಲ್ಲ ಎಲ್ಲ ಹಾಕಿ ಆಗಿರಲಿಲ್ಲ, ಕೆಲವು ಸಣ್ಣ ಗಿಡಗಳೆಲ್ಲ ಇತ್ತು. ಆಗ ಈಗ ಗದ್ದೆಯಲ್ಲಿ ನಾವು ಕೆಂಗಾಲಿ ಅಂತೇಳಿ ಹುಲ್ಲು ಬರ್ತಿತ್ತು, ಅದನ್ನು ಹೋಗಿ ರೇಡಿಯೋನಲ್ಲಿ ಇಟ್ಟುಕೊಂಡು ಕೇಳಿಕೊಂಡು ನಾನು ಕೆಂಗಾಲಿ ತೆಗೆಯೋದು, ಅದೊಂಥರ ಖುಷಿ ಆಗ್ತಿತ್ತು. ಕೇಳ್ತಾ ಇದ್ದೆ ಆಗ, ಅದು ಆ ಥರ ಮಾಡ್ತಿದ್ದೆವು. ಮತ್ತೆ ಅಲ್ಲಿ ಹಂದಿಗಳೆಲ್ಲ ಬರ್ತವೆ, ಕಾಡು ಪ್ರಾಣಿಗಳು ಉಪದ್ರ ಉಂಟು ಅಂತೇಳಿ ಮಾಡಂಕೋಲ್ ಅಂತೇಳಿ ಕಟ್ಟಿಕೊಂಡು ಅಲ್ಲಿ ಮಾಡಂಕೋಲ್ ಅಂತೇಳಿ ಇದು ಮನೆ ಆಗಿದ್ದು ಇದರಾಗೆ, ಅಲ್ಲಿ ಆಟದಾಗೆ ಸ್ವಲ್ಪ ಕಟ್ಟಿ ತೋಟದ ಮಧ್ಯದಲ್ಲಿ ಅಲ್ಲಿ ವಾಸ ಮಾಡಿದ್ರು ರಾತ್ರಿ. ಅದೊಂಥರ ಏನೋ ಒಂಥರ ಖುಷಿಯಾಗಿತ್ತು. ಅಲ್ಲಿ ಬೊಬ್ಬೆ ಹೊಡೆಯುದು, ಆ ಬೊಬ್ಬೆ ಹೊಡೆಯೋದು ನಂಗೆ ಭಾರಿ ಖುಷಿ ಆಗ್ತಿತ್ತು. ರಾತ್ರಿ ಕಾಡು ಪ್ರಾಣಿಗಳ ಕಂಡದಿದೆಯಾ? ರಾತ್ರಿ ಕಂಡದ ಆನೇನು ನನಗೆ ಹೋಗೋ ಕಂಡದಿದೆ. ನಾನೀಗ ಡ್ರೈವ್ ಮಾಡ್ತಾ ಹೋಗೋ ಮನೆಗೆ ಹೋಗುವಾಗ ಒಂದು ಗಂಟೆ ರಾತ್ರಿ ಒಮ್ಮೆ ಕಂಡಿದ್ದೇನೆ. ಈಗ ನಿಮ್ಮ ಊರು ಕೊಲ್ಲಮಗರ, ಅಲ್ಲಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಮೇಘಸ್ಫೋಟ ಆಗಿದೆ ಅಂತೆಲ್ಲ ಕೇಳಿದೀವಿ, ಸ್ವಲ್ಪ ಅದನ್ನ ಕಣ್ಣಾರೆ ಕಂಡದ್ದನ್ನ ಹೇಳಿ ನೋಡು. ಅಂದ್ರೆ ನಮ್ಮ ಮನೆಯಿಂದಲೇ ಮೇಲೆ, ಅಂದ್ರೆ ನಂಗೆ ಅವರು ಭಾವನ ಅವರ ಮಕ್ಕಳಾಗ್ಬೇಕು, ಅವರ ಮನೆಯಿಂದಲೇ ಮೇಲೆ ತುಂಬಾ ಇದು ಗೌಡರು ಎಲ್ಲ ಇದ್ದಾರೆ, ಅವರ ಮನೆಯಲ್ಲೆಲ್ಲ ಶಂಖಗಳೆಲ್ಲ ಹೋಗಿವೆ. ನಾನ್ ಕಂಡಾಗಿ ನಮ್ಮ ಭಾವನ ಮಗನ ಮನೆ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಒಂದು ಬಿದಿರು ಶಂಖ, ಆ ಬಿದಿರು ಶಂಖ ದಾಟಿ ಅವರ ಮನೆ ಹೋಗ್ಬೇಕು. ಅವರ ಮನೆ ಬಾಗಿಲು ನನ್ನ ಮನೆ ಹೋಗಿ ನೋಡಿದ್ದೇನೆ. ಅಂದ್ರೆ ಒಮ್ಮೆ ಸಂಕ ಹೋಗಿ ಪುನಃ ಸಂಕವನ್ನು ಕಟ್ಟಿ ಇದು ಕಟ್ಟುತ್ತಾ ಇದ್ದಾಗೆ ನಾವು ಮೆಲ್ಲ ಅದರಲ್ಲಿ ದಾಟಿ ಹೋಗಿದ್ದೆವು. ಹೋಗುವಾಗ ನೋಡಿದ್ರೆ ಅವರ ಅಂಗಳದಲ್ಲಿ ಒಂದು ಅರ್ಧ ಕೋಲ್ ಒಂದು ಕೋಲ್ನಷ್ಟು ಹೊಯಿಗೆ ಬಂದು ಕೂತಿದೆ. ಅವರ ಬಾವಿ ಪೂರ್ತಿ ಮುಚ್ಚಿ ಹೋಗಿದೆ, ರಿಂಗು ಮೇಲಿಂದಲೇ ಇದು ಹಾಳು ಹೋಗಿದೆ. ಇನ್ನು ಅದರ ಮರುದಿವಸ ನಾವು ಹೋಗಿ ಬಂದ ಮರುದಿವಸ ಪುನಃ ಅದೇ ಸಂಕವೇ ಹೋಯ್ತವರು. ಮರುದಿವಸ ಅವರ ಅಂಗಳಕ್ಕೆ ಹೋಗಿ ಮನೆಯವರಿಗೂ ನೀರು ಬಂದಿದೆ. ಅದೇ ಹತ್ರ ಇನ್ನೊಬ್ಬ ಮಗನ ಮನೆ ಇದೆ, ಅವರ ಅಡಿಕೆಯ ಮೇಲೆ ನೀರು ಬರ್ತದೆ ಅಂತೇಳಿ ಬಾಗಿಲನ್ನು ಗಟ್ಟಿ ಹಿಡ್ಕೊಂಡು ನಿಂತಿದ್ದಾರೆ ರಾತ್ರಿ ಇಡೀ. ಆಮೇಲೆ ಮರುದಿವಸ ಇದೊಂದು ಎರಡನೇ ವರ್ಷ, ಎರಡು ಸಲ ಆಯ್ತು ಈಗ ಆಗ್ತಾ ಇರೋದು. ಅವರು ಅಟ್ಟದಲ್ಲಿ ಕೂತಿದ್ದಾರೆ, ಫಸ್ಟ್ ಮನೆಯವರು ಮೇಲಿನ ಇನ್ನೊಬ್ಬರ ಅವರ ತಮ್ಮನ ಮನೆಯಲ್ಲಿ ಹೋಗಿ ಕೂತಿದ್ದಂತೂ ಯಾವಾಗ್ಲೂ ನೋಡಿದ್ರು ಈಗ ಭಯ. ಈ ವಿಪರೀತವಾದಂತಹ ಮಳೆ ಇತ್ತೀಚೆಗೆ ಜಾಸ್ತಿ ಆಗಿರುವಂತಹದ್ದು ಅಥವಾ ಈ ಹಿಂದೆ ಕೂಡ ಬರ್ತಾ ಇತ್ತು? ಹಿಂದೆ ಎರಡು ವರ್ಷ ಹಿಂದೆ ಒಮ್ಮೆ ಇದೇ ತರ ಬಂದಿತ್ತು, ಅದಿಷ್ಟು ಬರಲಿಲ್ಲ. ಈ ಸಲ ಅಂದ್ರೆ ನಮ್ಮ ಮನೆ ದ್ವೀಪ ಆಗಿತ್ತು, ನಮ್ಮ ಮನೆಗೆ ಬರೋದೊಂದು ತೋಡಿ ಇದೆ, ಆದ್ರೆ ನಮ್ಮ ಸ್ವಂಕ ಅರ್ಧವು ಡ್ಯಾಮೇಜ್ ಆಗಿ ಈಗ ಅಲ್ಲಿಂದಲ್ಲಿಗೆ ನಮ್ಮ ಕಾರು ಬರುವಷ್ಟು ಇದೆ ಅಷ್ಟೇ ಕಷ್ಟದಲ್ಲಿ ಎತ್ತು ಬಂದಿದ್ದು ನನಗೆ. ಅಲ್ಲಿ ಅಲ್ಲಿಂದ ನೀರು ಬಂದು ನಮ್ಮ ಮನೆ ಎದುರುಗಡೆ ತೋಟ ಫುಲ್ ಮುಳುಗಿತ್ತು. ಹಿಂದಿನ ತೋಟ ದೊಡ್ಡ ಒಂದು ಇದುವೇ ಇದೆ, ಹೊಳೆ ಇದೆ, ಅದರಲ್ಲಿ ಫುಲ್ ಆಗಿ ಅಲ್ಲಿ ಫುಲ್ ತುಂಬಿ ಔಷಧ ಬಿಡ್ತಿದ್ದ ಡ್ರಮ್ ಅನ್ನು ತೆಗ್ಲಿಕ್ಕೆ ಅಂತ ಹೋದ್ರೆ ಅದರಲ್ಲಿ ಇದು ಹೊಳೆ ಆಗಿ ಹೊಯ್ಲು ಬಂದು ಹೋಗ್ಲಿಕ್ಕೆ ಆಗ್ಲಿಲ್ಲ, ಅದೆಲ್ಲ ಹಳ್ಳೋಯ್ತು. ಅಷ್ಟು ಜೋರು ನಮ್ಮ ಇನ್ನಲ್ಲ ಮೊನ್ನೆ ನಮ್ಮ ಮನೇಲಿ ಆಗಿತ್ತು. ಸಾಕಷ್ಟು ಹಾನಿ ಆಗಿದೆ ಮಳೆಯಿಂದ. ಈ ವೈಪರೀತ್ಯಕ್ಕೆ ಏನು ಕಾರಣ ಇರಬಹುದು ಅಂದ್ರೆ ಎಲ್ಲಾ ಈಗ JCBಯಲ್ಲೆಲ್ಲ ಕೆಲಸ ಮಾಡುದು, ಮತ್ತೆ ತೋಟ ಇದು ಮರಗಳನ್ನೆಲ್ಲ ಕಡಿತಾರೆ, ಎಂತ ನೋವು ಅರ್ಥಾಗುದಿಲ್ಲ. ಅಂದ್ರೆ ಅದೇ ಸೈಡಿಂದಲೇ ಜಾಸ್ತಿ ಮಳೆ ಬರ್ತಾ ಇದೆ, ಯಾಕೆಂತ ಅರ್ಥ ಆಗುದಿಲ್ಲ. ಮೊದಲು ಕೂಡ ವರ್ಷದ 5-6 ತಿಂಗಳು ಮಳೆ ಬರ್ತಾ ಇತ್ತು, ಇತ್ತೀಚೆಗಂತೂ ಒಂದು ವಾರದಲ್ಲಿ ಬರುವ ಮಳೆ ಒಂದೇ ದಿವಸ ಬರ್ತದೆ, ಒಂದು ತಿಂಗಳಲ್ಲಿ ಬರುವ ಮಳೆ 2-3 ದಿವಸದಲ್ಲಿ ಬರ್ತದೆ. ಈ ವೈಪರೀತ್ಯವನ್ನ ನಾವು ಗಮನಿಸ್ತಾ ಇದ್ದೇವೆ. ಹೌದು. ನಿಮ್ಮ ಅನುಭವ ಏನು? ನಮ್ದು ಅಂದ್ರೆ ನಾವು ಈಗ ಯಾವಾಗ ನೋಡಿದ್ರೆ ಅದೇ ಇವ್ರು ಹೇಳಿದಾಗೆ ಗೂಡು ನಮಗೆ ತುಂಬಾ ಗತಿ ಉಂಟು ಅಂದ್ರೆ ವರ್ಷದ ಮುಕ್ಕಾಲು ಪಾಲು ಈಗ ಮಳೆಗಾಲವೇ ಆಗಿದೆ. ಒಂದೆರಡು ಮೂರು ತಿಂಗಳು ನಾವು ಮಳೆ ಇದು ಬಿಸಿಲು ಕಾಣ್ತಾ ಇದ್ದೇವೆ. ಏನಾದ್ರೂ ಹಪ್ಪಳ ಸಿಂಡಿಗೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಮಳೆ ಬರ್ತದೆ ಅಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ತುಂಬಾ ಕಷ್ಟ, ಅದರಲ್ಲೆಲ್ಲ ನಮಗೆ ತುಂಬಾ ಒಳ್ಳೆ ಇಂಟ್ರೆಸ್ಟ್ ಇದೆ. ಆದ್ರೆ ಮಾಡುವ ಅಂತ ಹೇಳಿದ್ರೆ ಈ ಸಲ ಮಳೆ ಉಪದ್ರ ಗೂಡಿದ್ರು ಕೂಡ ಹಪ್ಪಳ ಎಲ್ಲ ಒಣಗಿಸೋದು ಕಷ್ಟ. ಬಿಸಿಲು ಸರಿ ಇದ್ರೆ ಮಾತ್ರ ಗೂಡು ಪ್ರಯೋಜನ. ಬಟ್ಟೆ ಒಣಗಿಸ್ಲಿಕ್ಕೆ ಮತ್ತೆ ಬಿದ್ದಡಿಕೆ ಒಣಗಿಸ್ಲಿಕ್ಕೆಲ್ಲ ತುಂಬಾ ಉಪಕಾರ ಆಗ್ತದೆ. ಈ ಕಾಡು ಪ್ರಾಣಿಗಳ ಬಗ್ಗೆ ವಿಶೇಷವಾಗಿ ಆನೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇವುಗಳು ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಮತ್ತು ಇದು ಇತ್ತೀಚೆಗೆ ಜಾಸ್ತಿ ಆಗಿದೆಯೋ ಹೇಗೆ? ಅಂದ್ರೆ ಅದು ವರ್ಷವೂ ಬರೋದಿಲ್ಲ, ಅದು ಯಾವಾಗ ಬರ್ತದೆ ಅಂದ್ರೆ ನಮ್ಮಲ್ಲಿ ಒಂದು 10 ವರ್ಷಕ್ಕೆ ಹಿಂದೆ ಒಮ್ಮೆ ಬಂದು ಬಾಳೆಗಿಡ ಹಲಸಿನ ಹಣ್ಣು ಎಲ್ಲ ತಿಂದು ಹೋಗಿತ್ತು. ಹಲಸಿನ ಹಣ್ಣಿನ ಸಮಯದಲ್ಲಿ ಅದರ ಮೂರಿ ತಗೊಂಡು ಬಂದಿತ್ತು. ಅದೇ ಆನೆ ಮರು ವರ್ಷವೂ ಅದೇ ಸಲ ಬಂದು ಪುನಃ ಚಿಗುರಿದ ಬಾಳೆಯನ್ನೆಲ್ಲ ತಿಂದು ಹೋಗಿತ್ತು. ಮತ್ತೆ ಈಗ ಸದ್ಯ ಅದು ಬರಲಿಲ್ಲ. ಹಾಗೆ ಅಂತ ಹೇಳಿಕೊಂಡು ನಮ್ಮ ಮನೆಯ ಅದು ಬೇಲಿ ಕರೆಯಲ್ಲಿ ಅದು ಹೋಗಿದೆ. ಹತ್ತಿರದ ಮನೆಯವರೆಲ್ಲ ಬೊಬ್ಬೆ ಹಾಕಿ ಎಲ್ಲ ಹೊಡಿತಾ ಇದ್ರು. ಕಳೆದು ಹೇಳಿದಾಗೆ ನಮ್ಮ ಮನೆ ಎದುರುಗಡೆಗೆ ಹೋಗಿದೆ. ಅಂದ್ರೆ ತುಂಬಾ ಏನು ಹಾನಿ ಮಾಡಲಿಲ್ಲ. ಹಾಗೆ ಎಲ್ಲರೂ ಬೊಬ್ಬೆ ಹೊಡಿಸಿ ಅದನ್ನು ಓಡಿಸಿಕೊಂಡು ಬಂದ್ರು ಅಂತ ಕಾಣ್ತದೆ. ನೆರೆಕರೆಯವರೆಲ್ಲ ಅವರ ಮನೆಯಿಂದ ಬಂದು ದಾಟಿ ನಮ್ಮ ಮನೆಗೆ ಬಂದಿದ್ದು. ಆನೆ ಎಲ್ಲ ಬರುವಂತದ್ದು ರಾತ್ರಿ ಹೊತ್ತು ಹಗಲು ಹೊತ್ತು? ರಾತ್ರಿ ಹೊತ್ತು. ಹಗಲು ಹೊತ್ತು ಯಾವ್ದು ಬರೋದಿಲ್ಲ? ಹಗಲು ಹೊತ್ತು ಬರೋದಿಲ್ಲ, ಹಗಲು ಹೊತ್ತು ಮಂಗಗಳು ಮಾತ್ರ. ಮತ್ತೆ ಈಗ ಇದು ನವಿಲಿ ಇದೆ, ನವಿಲಿದು ಸ್ವಲ್ಪ ಉಪದ್ರ ಜಾಸ್ತಿ ಇದೆ. ತರಕಾರಿ ಎಲ್ಲ ತಿನ್ನೋದು ಕೆಲಸಲ ಉಪಕಾರವಿರ್ತದೆ, ಹಾವುಗಳನ್ನೆಲ್ಲ ಹಿಡಿತು. ಒಂದು ರೀತಿಯ ನೈಸರ್ಗಿಕವಾದಂತ ಒಂದು ಬ್ಯಾಲೆನ್ಸ್ ಮಾಡ್ತದೆ. ಹಾ ಹೌದು ಖಂಡಿತ. ಮತ್ತೆ ಅದರ ಚಂದ, ಅದರ ನೋಟ ತುಂಬಾ ಚಂದ. ಅದು ಗರಿ ಬಿಡಿಸಿ ಎಲ್ಲ ನಿಲ್ಲ ನಮ್ಗೆ ಕೂಡ ಕಾಣ್ತದೆ. ನೋಡುದು ಮಾತ್ರ ಚಂದ, ಅದು ಮಾಡುದು ಜಾಸ್ತಿ. ಸರ್, ನೀವು ಕೊಕ್ಕೋ ಕೃಷಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ. ನಾವು ಅಂದ್ರೆ ಗದ್ದೆ ತೆಗೆದ ಕೂಡಲೇ ಫಸ್ಟ್ ಎಳ್ಳಿತ್ತು, ಎಳ್ಳು ಅದ ನಂತರ ನಾವು ಫಸ್ಟ್ ಹಾಕಿದ್ದು ಅಂತ ಹೇಳಿದ್ರೆ ನನ್ನ ಮದುವೆ ಆದ ಟೈಮ್ ಅಲ್ಲಿ ಹಾಕಿದ್ದು. ಅದು 1977 ಕೊಕ್ಕೋ ಹಾಕಿದ್ದು. ಅಂದ್ರೆ ಇದು ಯಜಮಾನ್ ಗುಂಡಿ ಗಾಡಿ ಕೊಡುದು, ನಾನು ನಡುವುದು. ಈ ತರ ನಾವೇ ಕಸಿ ಗಿಡ ಇತ್ತ? ಇಲ್ಲ ಇಲ್ಲ, ಕಸಿ ಗಿಡ ಇಲ್ಲ. ನಾವು ಇಲ್ಲಿ ಸುಳ್ಳೆರಿಂದ ಕೆಡಕೊಂಡದ್ದು, ನಾವೇ ಕೊಕ್ಕರ ಬೀಜ ಹಾಕಿ ತೊಟ್ಟೆಯಲ್ಲಿ ಹಾಕಿ ಮಾಡಿದ್ದಲ್ಲ. ನಮ್ಗೆ ಅದು ಎಷ್ಟು ಉಪಕಾರ ಆಗಿತ್ತು ಅಂದ್ರೆ ನಮ್ಮ ಜೀವನಕ್ಕೆ ತುಂಬಾ ಅದೇ ಆಧಾರ ಆಗಿತ್ತು. ಫಸ್ಟ್ ಇಂದ ನಾವು ಹಲಸಿನಕಾಯಿ ಮಾರಾಟ ಮಾಡ್ತಿದ್ದೆವು, ಬಾಳೆಲೆ ಕಡ್ದು ಮಾರಾಟ ಮಾಡ್ತಿದ್ದೆವು, ಪಪ್ಪಾಯಿ ಮಾರಾಟ ಮಾಡ್ತಿದ್ದೆವು. ಅಂದ್ರೆ ದೊಡ್ಡ ಸಂಪಾದನೆ ಏನಿರ್ಲಿಲ್ಲ, ಹಾಗೆ ಅಂತ ಜೀವನಕ್ಕೆ ಏನು ತೊಂದರೆ ಇರ್ಲಿಲ್ಲ. ಹಾಗೆಲ್ಲ ಮಾರಾಟ ಮಾಡಿ ಮಾಡಿ ಕೊಕ್ಕೋದಿಂದ ಬಂತು. ಆಮೇಲೆ ನಮಗೆ ಕೊಕ್ಕೋದಿಂದ ತುಂಬಾ ಅಡಿಕೆ ಕೃಷಿ ಮಾಡ್ಲಿಕ್ಕೆ ಉಪಕಾರ ಆಯ್ತು. ಏನಿಲ್ಲದ ಅಡಿಕೆ ಮತ್ತೆ ಲಾಸ್ಟ್ 33 ಕಂಡಿಯವರೆಗೆ ಹೋಯ್ತು. ಸಾಮಾನ್ಯವಾಗಿ ಈಗ ಅಡಿಕೆಯ ಜೊತೆಗೆ ಅಥವಾ ತೆಂಗಿನ ಜೊತೆಗೆ ಕೊಕ್ಕೋ ಗಿಡವನ್ನ ಮಿಶ್ರ ಬೆಳೆಯಾಗಿ ಬೆಳೀತಾರೆ. ನೀವು ಕೊಕ್ಕೋನ ಪ್ರತ್ಯೇಕವಾಗಿ ನೆಟ್ಟು ಬೆಳೆಸಿದ್ರೆ ಪ್ರಾರಂಭದಲ್ಲಿ? ಇಲ್ಲ, ಪ್ರತ್ಯೇಕವಾಗಿ ನೆಟ್ಟು ಬೆಳೆ ಗಿಡಗಳಿದ್ದು ಅದರ ಸೆರೆ ಸೆರೆಯಲ್ಲೇ ನೆಟ್ಟು ಬೆಳೆಸಿದ್ದು. ಅದಕ್ಕೆ ಏನು ನಾವು ಬೇರೆ ಈಟ್ ಆಗ್ತಿರ್ಲಿಲ್ಲ, ಇದನ್ನೇ ನಾವು ಆದ್ರೆ ನಾವು ಅದಕ್ಕೆ ವರ್ಕರ್ಸ್ ಅನ್ನೇ ತಗೊಳ್ತಿರ್ಲಿಲ್ಲ. ನಾವೇ ಕೊಯ್ಯೋದು, ನಾವೇ 4 ಗಂಟೆಗೆ ಎದ್ದು ಅದನ್ನು ಒಡೆಯೋದು, ನಾವೇ ತಗೊಂಡು ಹೋಗೋದು, ಹೀಗೆ ಮಾಡ್ತಿದ್ದೆವು. ಕೊಕ್ಕೋ ಗಿಡವಾಗಿ ಇಡಬೇಕು, ಮರವಾಗಿ ಬೆಳೆಯೋದಕ್ಕೆ ಬಿಡಬಾರದು ಅಂತ ಹೇಳ್ತಾರಲ್ಲ, ಅಂದ್ರೆ ಗಿಡ ಸವರುವಂತದ್ದು ಮಾಡ್ತಾ ಇದ್ರೆ ನೀವು? ಫಸ್ಟ್ ಮಾಡ್ತಿರ್ಲಿಲ್ಲ, ಈಗ ಮಾಡ್ತಾ ಇದ್ದೆ. ಮತ್ತೆ ಈಗ ನಾವು ಕೊಕ್ಕೋನು ಸ್ವಲ್ಪ ಜಾಸ್ತಿ ಕಡಿತಾ ಇದ್ದೇವೆ. ನಮ್ಮಲ್ಲಿ ಈಗ ಬೇರು ಹುಳದ ಬಾಧೆ ತುಂಬಾ ಇದೆ ಅಡಿಕೆಗೆ. ಅಂದ್ರೆ ಒಂದು ಒಂದು ಸೈಡ್ನ ತೋಟ ಫುಲ್ಲು ಹೋಯ್ತು, ಗಿಡ ನಟ್ಟ ಹಾಗೆ ಅದು ಮಾಲಿ ಬೀಳ್ತದೆ. ಈಗ ಬೇರು ಹುಳದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಈಗ ಅದರ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ ಮತ್ತು ಯಾವ ರೀತಿ ಹಾನಿ ಉಂಟು ಮಾಡ್ತದೆ? ಅದು ಗೊಬ್ಬರದ ಹುಳು ಅಂತ ಮಾದಲ್ಲಿ ಇರ್ತಿತ್ತು, ಗೊಬ್ಬರದಲ್ಲಿರೋ ಹುಳು. ಅದರ ತರ ಇರೋ ಇದು ಮೂತಿ ಮಾತ್ರ ತುಂಬಾ ಗಟ್ಟಿ. ಅದು ಆಮೇಲೆ ದುಂಬಿಯಾಗಿ ಹಾರುತ್ತದೆ, ಹಾರಿ ಕೊಕ್ಕ ಮರದಲ್ಲಿ ಕೂತ್ಕೊಳ್ತಾರೆ. ಅಷ್ಟರೊಳಗೆ ದುಂಬಿಯಾಗಿ ಹಾರೋದಕ್ಕೆ ಸಮಯ ಅಂತ ಉಂಟ? ಸಮಯದ ಅಂದಾಜಾಗುದಿಲ್ಲ ನಮಗೆ. ಅದು ಹಾರುವಾಗ ತುಂಬಾ ಮರಿಗಳನ್ನ ಇಟ್ಟೇ ಹೋಗ್ತದೆ, ಮತ್ತೆ ಬೇರನ್ನ ಹಾನಿ ಮಾಡ್ತದೆ. ಬೇರನ್ನ ಹಾನಿ ಮಾಡ್ತದೆ. ಅದಕ್ಕೆ ಒಂದು ಔಷಧಿಯನ್ನು ಕೊಟ್ಟಿದ್ರು, ಒಂದು ಲಿಕ್ವಿಡ್, ಅದು ಒಂದು ಪ್ರಮಾಣದಲ್ಲಿ ಹಾಕಿ ಕ್ಲೋರೋಪೈರಿಫಾಸ್ ಅದನ್ನು ಅಂದ್ರೆ ಫುಲ್ ತಟ್ಟಿಗೆ ಬುಡ ತಟ್ಟು ಎಲ್ಲ ಏನು ಕಸ ಇಲ್ಲದಾಗೆ ಮಾಡಿ ಅದನ್ನು ಹೊಯ್ದಿತ್ತು. ಆಮೇಲೆ ಆಗಸ್ಟ್ ಅಲ್ಲಿ ಅದನ್ನು ಅಗತ್ಯ ಮಾಡಿ ಅದನ್ನು ಕೊಲ್ಲಬೇಕು ಅಂತ ಇತ್ತು. ಆದ್ರೆ ಈಗ ಜನರ ಅಭಾವದಿಂದಾಗಿ ಅದನ್ನು ಮಾಡ್ಲಿಕ್ಕೆ ನಮಗೆ ಆಗ್ಲಿಲ್ಲ. ಮತ್ತೆ ಆದಷ್ಟು ಉಜುರು ಕಣಿಯನ್ನು ಜಾಸ್ತಿ ಕೊಡ್ತಾ ಇದ್ದೆ. ಈಗ ಒಂದು ಅಡಿಕೆ ಮರಕ್ಕೆ ಈ ಬೇರು ಹುಳದ ಬಾಧೆ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ಅದು ಹಳದಿ ಹಳದಿ ಆಗಿ ಒಂಡೆ ಬರ್ತದೆ ಮರ. ಆಮೇಲೆ ಅದು ದೊಡ್ಡ ಮರ ಆದ್ರೆ ಬೀಳ್ತದೆ, ಸಣ್ಣ ಮರ ಕೂಡಲೇ ಅಂದ್ರೆ ಅದು ಈ ಮುಟ್ಟುವಾಗ್ಲೇ ಅದಾಡ್ತಾ ಇರ್ತದೆ. ಬೇರೆಲ್ಲ ಸಡಿಲ ಆಗ್ತದೆ? ಹಾ, ಬೇರೆಲ್ಲ ಸಡಿಲ ಆಗ್ತದೆ. ಆಮೇಲೆ ಎಲ್ಲೆಲ್ಲ ಸಣ್ಣ ಸಣ್ಣ ಆಗ್ತದೆ, ಸಣ್ಣ ಸಣ್ಣ ಆಗ್ತದೆ, ಅದರ ತುದಿಯಲ್ಲಿ ಏನಿಲ್ಲದಾಗೆ ಆಗ್ತದೆ. ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ನೀವು ಔಷಧಿ ಅಲ್ಲದೆ ಬೇರೆ ಏನು ಮಾಡಿದ್ರಿ? ನಾವು ಬೇರೇನು ಮಾಡಿಲ್ಲ, ಈಗ ಮತ್ತೆ ವಿಷ ಹಾಕಿದ್ರು ಸ್ವಲ್ಪ, ಅದು ಕೂಡ ಏನು ಪ್ರಯೋಜನ ಇಲ್ಲ. ಯಾವ ರೀತಿ ನೋಡಿದ್ರು ಪ್ರಯೋಜನ ಇಲ್ಲ. ಅಂದ್ರೆ ನಮ್ಮ ತೋಟ ಹೊಳೆ ಹತ್ರ ಇರೋದ್ರಿಂದ ಈ ಬೊಳ್ಳ ಬರುವಾಗ ಅದರಲ್ಲಿ ಬರುವ ಹೊಯ್ಗೆ ಬರ್ತದೆ, ಆ ಹೊಯ್ಗೆ ಬಂದಲ್ಲಿ ಜಾಸ್ತಿ ಇದರ ಉಪಟಳ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಎತ್ತರ ಜಾಗದಲ್ಲಿ ಕಡಿಮೆ ಎತ್ತ ಜಾಗದಲ್ಲಿ ಕಲ್ಲು ಸ್ವಲ್ಪ ಮುರಗಲ್ಲಿನಾಗಿದ್ದ ಜಾಗದಲ್ಲಿ ಇಲ್ಲ. ಆ ಮುರಗಲ್ಲಿನ ಹುಡಿಯಂತ ಮಣ್ಣನ್ನು ತಂದು ಹಾಕಿದ್ರೆ ಇದನ್ನೆಲ್ಲ ತೆಗೆದು ಬೇರೆ ನೆಟ್ಟರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಆ ತರ ಮಾಡುವಷ್ಟು ಕೆಲಸದವರು ಸಿಗುವುದಿಲ್ಲ, ತುಂಬಾ ಕಷ್ಟ. ಆಮೇಲೆ ರಬ್ಬರ್ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ? ರಬ್ಬರ್ ಕೃಷಿ ಅಂದ್ರೆ ನಾವು ನಟ್ಟು ಬಿಟ್ಟಿದ್ದೇವೆ ಅಷ್ಟೇ. ಈಗ ಏನ್ ಅದಕ್ಕೆ ಒಮ್ಮೆ ಇಟ್ಟುಕೊಟ್ಟಿದ್ದೆ ಮತ್ತೆ ಕೊಡ್ಲೇ ಇಲ್ಲ. ನಾವು ಒಂದು 7 ವರ್ಷ ಆಯ್ತು ಈಗ. ಅಂದ್ರೆ ಮಗನ ಆಲೋಚನೆ ಅಂದ್ರೆ ಇದು ಅಡಿಕೆ ತೋಟ ಏನು ಹೋದ್ರೆ ಆ ಟೈಮಲ್ಲಿ ನಮಗೊಂದು ಏನಾದ್ರೂ ಪ್ರತಿಯಾಗಿ ಒಂದು ಉತ್ಪತ್ತಿ ಬೇಕು ಅಂತೇಳಿ. 2 ಜನ ಮಕ್ಕಳು ನಮ್ಗೆ. ಸರಿ, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿಯೋ ಅಥವಾ ಬೇರೆ ಏನಾದ್ರೂ ಮಾಡುವ ಆಲೋಚನೆ ಉಂಟಾ? ಈಗ ಮಾಡ್ಲಿಲ್ಲ. ಜಾಯಿಕಾಯಿ ಆಲ್ರೆಡಿ ಇದೆ, ಮತ್ತೆ ಲವಂಗ ಇತ್ತು, ಲವಂಗ ಗಿಡ ಹೋಯ್ತು ಮಾತ್ರ. ಈಗ ಜಾಯಿಕಾಯಿ ಅಂದ್ರೆ ನಾವು ದೊಡ್ಡ ಅದನ್ನು ಮಾರಾಟದ ಬೆಳೆಯಾಗಿ ಅಂತೆಲ್ಲ ಉಪಯೋಗ ಮಾಡ್ಲಿಲ್ಲ. ಬಂದವರಿಗೆಲ್ಲ ಬೇಕಾದಷ್ಟು ಕೊಡುದು, ಸ್ವಲ್ಪ ಉಳ್ದನ್ನು ಎಲ್ಲಿಯಾದ್ರು ಹೋಗುವ ಮಾರಾಟ ಮಾಡೋದು ಹೀಗೆ ಮಾಡ್ತೇವೆ ಅಷ್ಟೇ ಹೊರತು ಅದನ್ನು ದೊಡ್ಡ ಬೆಳೆಯಾಗಿ ಅಂತ ಇಷ್ಟರವರೆಗೆ ತಗೊಳ್ಳಲಿಲ್ಲ ನಾವು. ಅಡುಗೆ ಮನೆಯಲ್ಲಿ ಜಾಯಿಕಾಯಿ ಉಪಯೋಗ ಹೇಗೆ? ಅಡಿಗೆ ಮನೆಯಲ್ಲಿ ನಾವು ಪಾಯಸಕ್ಕೆ, ಅದು ಏಲಕ್ಕಿ ಮುಗ್ದಿದ್ರೆ ಮಾತ್ರ, ಅದೇ ಪಾಯಸಕ್ಕೆ ಏಲಕ್ಕಿ ಮುಗ್ದಿದ್ರೆ ಮಾತ್ರ ಸ್ವಲ್ಪ ಅದನ್ನು ಇದು ಮಾಡ್ತೇವೆ ಅಷ್ಟೇ. ಕೃಷಿಯ ಜೊತೆ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಬಗ್ಗೆ ಹೇಳಿ. ನಾವಂದ್ರೆ ಇದು ಊರ ತಳಿಯನ್ನು ಮಾಡ್ತಾ ಇರೋದು, ಮಲ್ನಾಡ್ ಗಿಡ್ಡ. ನಾ ಮದುವೆಯಾಗಿ ಹೋಗೋ ಟೈಮಲ್ಲೇ ನಮ್ಮ ಇದು ಮನೆಯಲ್ಲಿ ಸ್ವಲ್ಪ ಜಾನುವಾರುಗಳಿದ್ದು ಗುಡ್ಡೆಗೆ ಹೋಗಿ ಮೇಯ್ದುಕೊಂಡು ಬರೋದು. ಒಬ್ಬ ಹುಡುಗ ಹುಲಿ ಹಿಡ್ಕೊಂಡು ಹೋಗಿದ್ದು, ಹುಲಿ ಇದು ಗಾಯ ಮಾಡಿದ್ದುಂಟು ಒಂದು ಹಸುವಿಗೆ. ಆ ಹಸುಗಳು ಇದೆ ದನ, ಆಗ ಒಟ್ಟಿಗಿದ್ದ ದನಗಳೆಲ್ಲ ಹೋಗಿ ಹುಲಿಯನ್ನು ಬಹುಶಃ ಇದು ಮಾಡಿ ಓಡಿಸಿರ್ಬೇಕು. ಹೇಗೋ ಬಂತದು, ಇಡೀ ಮೈ ಇಡೀ ಗಾಯ ಆಗಿತ್ತು ಅದಕ್ಕೆ. ಅದು ಹುಲಿಯಿಂದ ಆದ ಗಾಯ ಅಂತ ಹೇಗೆ ಗೊತ್ತಾಯ್ತು? ಅದು ಸಾಧಾರಣ ನೋಡುವಾಗ ನಾವು ಅಂದಾಜು ಮಾಡಿದ್ದು. ಹುಲಿಯಾಗಿ ಬೇರೆ ಯಾವ್ದು ಗಾಯ ಮಾಡ್ಲಿಕ್ಕಿಲ್ಲ. ಮತ್ತೆ ಹುಲಿ ಓಡಾಟ ಅಪರೂಪದಲ್ಲಿ ಇದೆ, ಹಾಗಾಗಿ ಚಿರತೆ ಇರ್ಬೋದು. ಚಿರತೆ ಇದೆ, ನಾಯಿಯನ್ನು ಸುಮಾರು ಮನೆಯಿಂದ ನಾಯಿಯನ್ನು ಹೊತ್ಕೊಂಡು ಹೋಗಿ ಆಯ್ತು ಚಿರತೆ. ಕಾಣ್ಲಿಕ್ಕೆ ಸಿಗ್ತದ ಇಲ್ಲ ಅವರಿಗೆ, ಮನೆಯವರಿಗೆ ಕಾಣ್ಲಿಕ್ಕೆ ಒಂದೆರಡು ಮನೆಯವರು ಸಿಕ್ಕಿದಷ್ಟೇ. ಅದು ನಮ್ಮ ಮನೆಯಲ್ಲೇ ಒಂದು ಹಳೆ ಮನೆಯಲ್ಲಿ ನಾವು ಕಟ್ಟಿದ್ದೇವೆ ನಾಯಿಯನ್ನು. ಬೆಳಿಗ್ಗೆ ಬರುವಾಗ ಅದರ ಇದು ಅದಕ್ಕೆ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಓಪನ್ ಆಗಿ ಇದಾಗಿತ್ತು. ಅಲ್ಲಿ ಹೆಜ್ಜೆ ಕಂಡು ನಾವು ಅದನ್ನು ಹಾಗೆ ಆಲೋಚನೆ ಮಾಡಿದ್ದು ಚಿರತೆ ಅಂತ ಹೇಳಿ. ಮನೆಯ ಮಟ್ಟದಲ್ಲಿ ನೀವು ಒಂದಷ್ಟು ಮೌಲ್ಯವರ್ಧಿತ ಉತ್ಪನ್ನವನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು, ವಿಶೇಷವಾಗಿ ಹಪ್ಪಳ ಸಂಡಿಗೆ ಇಂಥದ್ದೆಲ್ಲ, ಇದರ ಬಗ್ಗೆ ಹೇಳಿ. ಹಪ್ಪಳ ಅಂದ್ರೆ ನಮ್ಮ ಮನೆಯಲ್ಲಿ ಹಪ್ಪಳದ ಹಲಸಿನಕಾಯಿ ಮರ ಇರೋದು ಅಂತೇಳಿ ಒಂದಿ, ಅದು ಆಗುದು ಲಾಸ್ಟಿಗೆ. ನಂಗೊಂದು ನಂಗೆ ಏನಾದ್ರು ಸಾಧಿಸ್ಬೇಕು, ಏನಾದ್ರು ಸಾಧಿಸ್ಬೇಕು ಅಂತೇಳಿ ಒಂದು ಆಸೆ ತುಂಬಾ. ಹಾಗೆ ಮೊದಲು ಹಾಗೆ ಸೈಕಲ್ ಬೈಕ್ ಕಲಿಬೇಕು ಅಂತ ಆಸೆ ಇತ್ತು. ಹಾಗೆ ನನ್ನ ಸ್ವಲ್ಪ ಬೈಕ್ ಕಲ್ತರ ಬಗ್ಗೆ ಹೇಳಿ ನೋಡು. ನಾನು ಇದು ನಾನಾಗ ಹೇಳಿದಾಗ ಇಲ್ಲಿ ನನ್ನ ಗೋ ಡಾಕ್ಟರ್ ತಮ್ಮ ಇದ್ದಾನೆ, ಅವನು ಹೇಳಿದ ನೀನು ಸುರೇಶ್ ಭಟ್ ಈಗ ಮಡಿಕೇರಿಯಲ್ಲಿ ಇರೋರು, ಅವರು ಹೇಳಿದ್ರು ನೀನು ಸೈಕಲ್ ಕಲ್ತ್ಕೊಂಡು ಬಾ ಅಕ್ಕ, ಆಮೇಲೆ ನಾನು ಬ್ಯಾಲೆನ್ಸ್ ನಾನು ಇಲ್ಲಿ ನಿಂಗೆ ಕಲಿಸಿಕೊಡ್ತೇನೆ ಅಂತೇಳಿ. ಹಾಗೆ ನಮ್ಮ ಮನೆ ಅಡ್ಕದಿಂದ ನಮ್ಮ ಯಜಮಾನರು ನನ್ನನ್ನು ನೂಕಿ ನೂಕಿ ಕಲಿಸಿಕೊಟ್ರು. ಆಮೇಲೆ ವಾರಕ್ಕೊಮ್ಮೆ ಬಂದು ಇಲ್ಲಿ ನಾನು ಹೀರೋ ಹೊಂಡ ಕಲಿತಿದ್ದೆ ತಮ್ಮನ ಕೈಯಿಂದ. ಅದು ಇದು ಅವನನ್ನು ಬೀಳಿಸ್ತಿದ್ದಷ್ಟು ನಾನು ಬೀಳ್ತಿರ್ಲಿಲ್ಲ. ಅಪ್ಪ ಹೇಳ್ತಿದ್ರು ನೀನು ಕಲೀಲಿಕ್ಕೆ ಇಲ್ಲ, ನೀನು ಹೀಗೆ ಅವನನ್ನು ಬೀಳಿಸಿಕೊಂಡೇ ಇರು ಅಂತೇಳಿ ಹೇಳ್ತಿದ್ರು ಅಪ್ಪ ಇದ್ದಾಗ. ಆಮೇಲೆ ಅದು ಬೈಕ್ ಕಲ್ತೊಂದು ವರ್ಷದಲ್ಲಿ ನಾವು ಅಂಬಾಸಡರ್ ಕಾರ್ ತಗೊಂಡು ಅದನ್ನು ಡ್ರೈವಿಂಗ್ ಮಾಡ್ತಾ ಇದ್ದೆ. ಮತ್ತೆ ಬೈಕ್ ಬಿಡುದೇನು ಕಷ್ಟ ಇಲ್ಲ ಹಾಗಾದ್ರೆ? ಹಾ ಇಲ್ಲ ಇಲ್ಲ, ಈಗ ಗೊತ್ತಿಲ್ಲ ಅಂದ್ರೆ ಈಗ ನಾನು 2-wheeler ಬಿಟ್ಟು ಬಿಟ್ಟಿದ್ದೇನೆ ಏಜ್ ಆದ ಹಾಗೆ. ನಂಗೆ ಡ್ರೈವಿಂಗ್ ಕಲ್ತದ್ದು ಎಷ್ಟು ಉಪಕಾರ ಆಯ್ತು ಅಂತೇಳಿ ನನ್ನ ಯಜಮಾನರು 1999 ಮನೆ ಕಟ್ತಾ ಇದ್ದೇವೆ ನಾವು. ಇದು 20 ಎತ್ತರಿಂದ ಬಿದ್ದು ಅವರ ಮೇನ್ ಬೂನ್ ಫ್ರಾಕ್ಚರ್ ಕಟ್ಟಾಗಿತ್ತು, ಮತ್ತೆ ಮೈ ಇಡಿ ಫ್ರಾಕ್ಚರ್ ಆಗಿತ್ತು. ಆಗ ನಂಗೆ ಸ್ವಂತ ಡ್ರೈವಿಂಗ್ ಮಾಡಿಕೊಂಡು ಮಂಗಳೂರಿಗೆ ಹೋಗುವಂತ ಒಂದು ಟ್ರೀಟ್ಮೆಂಟ್ ಕೂಡಲೇ ಆ ಕೆಲಸ ಮಾಡಿ ಅವರ ಕಾಲೆಲ್ಲ 6 ಹುಷಾರಾಗಿ ಬಿಟ್ರು. ಮತ್ತೆ ಫುಲ್ ಸಹಕಾರ, ಯಾವುದಕ್ಕೆ ಹೊರಗೆ ಹೋಗದಿದ್ರು ಅಂದ್ರೆ ಸಂಘಟನೆ ಯಾವುದೇ ನನ್ನ ಪಾರ್ಟಿಯಲ್ಲಿ ಎಲ್ಲ ಹೋಗ್ತಾ ಇದ್ದೇನೆ ನಾನು, ಎಲ್ಲದಕ್ಕೂ ಅವರ ಸಹಕಾರ ಫುಲ್ ಉಂಟು. ಮನೇಲಿ ಮಗಂದು ಅಪ್ಪಂದು ಅಜ್ಜಿದು ಎಲ್ಲರದ್ದು ಕೂಡ ಬೇಕಾದಷ್ಟು ಸಹಕಾರ ಇದೆ. ಈಗ ಬೈಕಿನ ಬಗ್ಗೆ ಮಾತನಾಡ್ತಾ ಮಾತಾಡ್ತಾ ಹಪ್ಪಳ ಸಂಡಿಗೆ ಅಲ್ಲಿ ಬಾಕಿ ಆಯ್ತು, ಅದ್ರ ಬಗ್ಗೆ. ಹಪ್ಪಳ ಅಂದ್ರೆ ಅದೇ ಬೇರೆ ಮನೆಯಿಂದ ತರೋದು ಹಲಸಿನಕಾಯಿ. ಅದು 82 ಕಾರಿ ಇತ್ತು, ಈಗ ಮೊನ್ನೆ ಸೇಲ್ ಮಾಡಿ ಆಯ್ತು. ಅದರಲ್ಲಿ ಹೋಗಿ ಬೇರೆ ನಮ್ಮ ನೆರೆಕರೆಯ ಮನೆಯಿಂದ ಹಲಸಿನಕಾಯಿ ತರೋದು. ಹಲಸಿನಕಾಯಿ ಕೊಯ್ಯೋ ದೊಡ್ಡ ಸಮಸ್ಯೆ ಆಗುದಿಲ್ಲ? ಕೊಯ್ಯದು ದೊಡ್ಡ, ಈ ವರ್ಷ ಸ್ವಲ್ಪ ಹಾಗೆ ಕಷ್ಟ ಆಯ್ತು ನಮ್ಗೆ. ಈ ವರ್ಷ ತುಂಬಾ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇಲ್ಲದಿದ್ರೆ ಇದು ದೊಡ್ಡ ದೋಟಿದ್ರೆ ನಾವು ಎಳಿತಿದ್ದೇವೆ. ಅಲ್ಲಿ ಭಾವನ ಮಗ ಅಲ್ಲಿದ್ರೆ ಅವರೆಲ್ಲ ಎಳೆದು ಕೊಡ್ತಾರೆ. ಹಾಗೆ ತರೋದು, ಮತ್ತೆ ಕೊಯ್ಲಿಕ್ಕಾಗೋ ಕೆಲಸವ್ರನ್ನ ಸೇರಿಸ್ಲಿಕ್ಕೆ ಹೊಳ್ಳಿಕೊಂಡು ಮತ್ತೆ ಹಪ್ಪಳ ಮಾಡೋದು. ಅದನ್ನು ಕಟ್ಟು ಎಲ್ಲ ಕಟ್ಟಿ ನಮ್ದು ಒಂದು ಮಠದ ಒಂದು ಕೇಂದ್ರ ಉಂಟು ಅಲ್ಲಿ. ಈಗ ಅಲ್ಲಿಗೆ ಕೊಡೋದ್ರ ಬದಲು ನನ್ನ ಮನೆಯಲ್ಲೇ ನಂಗೆ ಉಂಟಾ ಉಂಟಾ ಹಪ್ಪಳ ಅಂತ ಕೇಳ್ತಾ ಇದ್ದಾರೆ. ಮಾಡುವವರು ಯಾರಿಲ್ಲ ಮಾಡಿದ್ರೆ, ಹಾಗಾಗಿ ಅದಕ್ಕೆ ತುಂಬಾ ಡಿಮ್ಯಾಂಡ್. ಈ ವರ್ಷ ಅಂತ ನಾನೊಂದು 2,000 ಹಪ್ಪಳ ಮಾಡಿದ್ದಷ್ಟೇ, ಅದು ಈಗ ಇನ್ನೂ ಇದೆ ಇನ್ನೂ ಇದೆ ಅಂತ ಕೇಳ್ತಾರೆ. ಇನ್ನು ನಮಗೂ ಸ್ವಲ್ಪ ಬೇಕು ಅಂತ ಇಟ್ಕೊಂಡಿದೆ. ಹಾಗೆ ಅದು ಈಗ ವಾತಾವರಣದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಇದರಿಂದಾಗಿ ಹಲಸಿನಕಾಯಿ ಬೆಳೆಯುವ ಸಮಯದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ? ಸಮಯದಲ್ಲಿ ವ್ಯತ್ಯಾಸ, ಈ ವರ್ಷ ತುಂಬಾ ಲೇಟ್ ಆಗಿ ಎಲ್ಲ ಹಲಸಿನಕಾಯಿ ಬಿಟ್ಟಿದ್ದು. ಇವಾಗಲೂ ಕೂಡ ಹಣ್ಣು ಇದೆ ಹಲಸಿನಕಾಯಿ. ಇದು ಕಾಯಿ ಇದ್ರು ಕೂಡ ಹಪ್ಪಳ ಮಾಡ್ಲಿಕ್ಕೆ ಹಪ್ಪಳ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಮೊನ್ನೆ ಬಿಸಿ ನೋಡುವಾಗ ಓ ಎರಡು ಹಪ್ಪಳ ಮಾಡು, ಆದ್ರೆ ಅದು ಇರುದು ತುದಿಯಲ್ಲಿ ತೆಗೆದು ಕೊಡುವರಿಲ್ಲ. ಮಂಗಲ ಇದು ಎಲ್ದು ಹಾಕಿದ ಮಾವಿನಕಾಯಲ್ಲಿ ಯೋಚಿ ಬೇಕಾದಷ್ಟಿತ್ತು, ಮಾವಿನಕಾಯಿ ಬೇಕಾದಷ್ಟಿತ್ತು. ಈ ಅಡಿಕೆ ಒಣಗಿಸುವ ಗೂಡ್ನಲ್ಲಿ ಏನಾದ್ರೂ ಹಪ್ಪಳ ಮಾಡಬಹುದಾ? ಒಣಗಿಸಬಹುದಾ? ನಾವು ಈ ವರ್ಷ ಅದರಲ್ಲೇ ಒಣಗಿಸಿದ್ದು. ಅಂದ್ರೆ ಅದರ ಕಲರ್ ಮಾತ್ರ ಸ್ವಲ್ಪ ಡಿಮ್ ಬರ್ತದೆ. ಅಂದ್ರೆ ಬಿಸಿಲು ಇದ್ರು ಕೂಡ ಯಾವ ಟೈಮಲ್ಲಿ ಮಳೆ ಪರ್ರ ಬರ್ತದೆ ಅಂತ ಆಗುದಿಲ್ಲ. ಹಾಗೆ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನಾವು ಗೂಡಲ್ಲಿ ಒಣಗಿಸಿ. ಒಂದು ದಿವಸದಲ್ಲಿ ಒಣಗಿದ್ರೆ ಆಯ್ತು, ಮರು ದಿವಸ ಉಳಿ ಬರ್ತದೆ? ಇಲ್ಲ, ನಾವೊಂದು 4 ದಿವಸ ಅದು ಒಣಗಿಸಿ ಬಿಡ್ತೇವೆ. ಹಾಗಾಗಿ ಗೂಡಿಗೆ ಹಾಕಿದ್ರೆ ಒಣಗಿ ಬಿಡ್ತದೆ ಅದು. ಈ ಹಪ್ಪಳದಲ್ಲಿ ಏನಾದ್ರು ವೈವಿಧ್ಯತೆ ಮಾಡ್ತೀರಾ? ಖಾರದ ಹಪ್ಪಳ, ಸಿಹಿ ಹಪ್ಪಳ, ಇನ್ನೇನಾದ್ರು ಹಪ್ಪಳ ಅಂದ್ರೆ ನನ್ನ ಭಾವ ಅಂಗಡಿ ಇಟ್ಟಿದ್ದಾರೆ, ಅವ್ರು ಖಾರದ ಹಪ್ಪಳ ಮಾಡು ಅಂತ ಹೇಳ್ತಾರೆ. ಇಲ್ಲಿದ ಅಂಗಡಿ ಅವ್ರದ್ದು ಪುತ್ತೂರಲ್ಲಿ. ನಾನು ಜೀರಿಗೆ ಮತ್ತೆ ಮೆಣಸಿನ ಹುಡಿ ಹಾಕಿ ಮಾಡ್ತೇನೆ ಅಷ್ಟೇ, ಬೇರೆ ಮಾಡ್ಲಿಕ್ಕೆ ಅಂದ್ರೆ ಆಗುದಿಲ್ಲ. ಅಂದ್ರೆ ಮನೆಯಲ್ಲಿ ಪ್ರಾಯದ ಅತ್ತೆ ಇದ್ದಾರೆ, ಈಗ ಅವರು ಕೂತಲ್ಲಿ ಆಗಿದ್ದಾರೆ. ಮತ್ತೆ ಯಜಮಾನರು ಹಾಗೆ ಅಷ್ಟು ಆರೋಗ್ಯ ಅಂದ್ರೆ ಅವರಿಗೆ ಮೈಕೈನೋ, ಮನೆಯೊಳಗೆ ಓಡಾಡುದು, ಮನೆಯೊಳಗೆ ಕೆಲಸ ಮಾಡುದು, ಅಥವಾ ನಮ್ ಅಂದ್ರೆ ಗಂಡ ಬೇರೆ ಹೆಂಡತಿ ಬೇರೆ ಅಂತಿಲ್ಲ. ನಾವು ತೋಟದ ಕೆಲಸಕ್ಕೆ ನಾನು ಹೋಗ್ತೇನೆ, ಮನೆ ಕೆಲಸಕ್ಕೆ ಅವರು ಬರ್ತಾರೆ. ಆ ತರ ನಮ್ಮದು, ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ ನಾವು ಒಬ್ಬರೊಬ್ರು ಸಹಕಾರ ಮಾಡಿಕೊಂಡೇ ಇರೋದು. ಗಂಡ ಹೆಂಡತಿ ಅಂದ್ರೆ ಹಾಗೆ ಇರಬಹುದು, ಇಲ್ಲಾಂದ್ರೆ ನಂಗೆ ಹೊರಗೆ ಹೋಗ್ಲಿಕ್ಕೆ ಖಂಡಿತ ಆಗುದಿಲ್ಲ ಆತರ. ಸರ್, ಈಗ ಹಪ್ಪಳ ಸಂಡಿಗೆ ವಿಚಾರ ಆಯ್ತು, ಸಮಾಜ ಸೇವೆಯಲ್ಲೂ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದೀವಿ, ಇದರ ಬಗ್ಗೆ ಹೇಳಿ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ನಂಗೆ ಪ್ರಥಮವಾಗಿ ನಂಗೆ ಅದಕ್ಕೆ ಧೈರ್ಯ ಬರ್ಲಿಕ್ಕೆ ನಮ್ಮ ಇಲ್ಲಿ ಈಶ್ವರ ಮಂಗಳದಲ್ಲಿ ಶಾಲೆಯೇ ಕಾರಣ. ಫಸ್ಟ್ಗೆ ಮಹಿಳಾ ಎಸ್ ಪಿ ಎಲ್ ಆಗಿ ನಾನೇ ಫಸ್ಟ್ಗೆ ಆಯ್ಕೆ ಆಗಿದ್ದೆ ಪ್ರೈಮರಿ ಶಾಲೆ 7th ಅಲ್ಲಿ. ಆಗ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಯಾರು ಬರ್ಲಿಲ್ಲ. ಅಲ್ಲಿ ಕತ್ರಿಬೈಲ್ನಲ್ಲಿ ಶಂಭು ಶರ್ಮ ಡಾಕ್ಟರ್ ಇದ್ರು, ಅವರೊಂದು ಸಭೆಗೆ ಬಂದ್ರು. ಬಂದು ಕೇಳಿದ್ರು, ನಿಮಗೆ ಲೇಡಿ ಆದ್ರೆ ಏನಾಯ್ತು, ಏನ್ ತಪತ್ರ ಆಯ್ತು ಅಂತ ಕೇಳಿದ್ರು. ಒಬ್ರು ಕೂಡ ಮಾತಾಡ್ಲಿಲ್ಲ. ಮಾರನೇ ದಿನದಿಂದ ಎಲ್ಲರೂ ಮಂತ್ರಿಮಂಡಲಕ್ಕೆ ಒಪ್ಪಿಕೊಂಡ್ರು, ಫುಲ್ ಸಹಕಾರ ಸಿಕ್ಕಿತ್ತು. ನಾನು ನೆನೆಸಿಕೊಂಡ ಇದಕ್ಕೆಲ್ಲ ಕಾರಣ ಅವರ ಒಂದು ಮಾತು, ಮತ್ತೆ ನಾವು ಪ್ರೀತಿಯಿಂದ ಅವರನ್ನು ಒಂದು ಸಂಘಟಿತರಾಗಿ ಮಾಡಿಕೊಂಡು ತಕೊಂಡು ಹೋಗೋದ್ರಲ್ಲಿ ಇರ್ಬೋದು ಅಂತ ಅನಿಸ್ತದೆ. ನನಗಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡೋರು, ಏನು ದ್ವೇಷಿಸಿದ್ರು ನಾವು ಪ್ರೀತಿ ಮಾಡು ಅಂತ ಹೇಳೋದು ನನಗೆ ಜಾಸ್ತಿ. ಸಂಘಟನೆ ಮಾಡ್ಬೇಕಾದ್ರೆ ನಾವು ಲೀಡರ್ ಅಂತ ಹೇಳಿಕೊಂಡು ಇದ್ರೆ ಆಗ್ಲಿಕ್ಕಿಲ್ಲ. ನಾವು ತಳಮಟ್ಟಕ್ಕೋರು ಕೂಡ ನಾವು ಹಿಡಿಬೇಕು, ಅವರ ಕಷ್ಟ ಸುಖಗಳನ್ನು ಕೂಡ ನಾವು ಹಂಚಿಕೊಳ್ಬೇಕಾಗ್ತದೆ. ಹಾಗೆ ನಾನು ಪ್ರತಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಕೆಲವು ಮಹಿಳೆಯರನ್ನು ಸಂಘಟಿಸಿ ಆಮೇಲೆ ಅಲ್ಲಿ ಎಲ್ಲ ಮೀಟಿಂಗ್ ಅರಿವಾಗೆಲ್ಲ ಮಾಡಿ ಮತ್ತೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸಭೆಗಳಿಗೆ ದೊಡ್ಡ ದೊಡ್ಡ ಇದಕ್ಕೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕಾದ್ರೆ ಅವರನ್ನು ನಾವು ಕರ್ಕೊಂಡು ಹೋಗುದು, ನಮ್ಮ ಕಾರಲ್ಲಿ ಹಿಡಿಯುವಷ್ಟು ಕರ್ಕೊಂಡು ಹೋಗುದು. ಮತ್ತೆ ತುಂಬಾ ಪಾಪದವರಿಗೆ ಅವರಿಗೆ ನಾವು ಹಣ ಕೊಟ್ಟು ಸಹಕಾರ ಮಾಡುದು, ಅಂದ್ರೆ ನಾವು ಒಬ್ಬರೇ ಅಂತಲ್ಲ, ನಮ್ಮ ಸಂಘಟನೆಯ ಮೂಲಕ ಹಾಗೆ ಮಾಡಿಕೊಂಡು ಹೋಗುದು. ಹಾಗೆ ಎಲ್ಲರ ಜನರು ಕೂಡ ಪ್ರೀತಿಯಿಂದ ಬರ್ತಿದ್ರು. ಅದೇ ಮತ್ತೆ ಮುಂದುವರೆದು ಮತ್ತೆ ಜಿಲ್ಲಾ ಅಧ್ಯಕ್ಷೆಗೆ, ಮಹಿಳಾ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ 3 ವರ್ಷ. ಆ ಸಮಯದಲ್ಲೇ ನಮ್ಮ ಮಠದಿಂದ ರಾಘವೇಶ್ವರ ಭಾರತಿಯವರು ನನ್ನನ್ನು ಮಠದ ಇದಕ್ಕೆ ಪಂಚಸಿಮಿ ಅಧ್ಯಕ್ಷೆಯಾಗಿ ಮಾಡಿದ್ರು. ಮತ್ತೆ ಈಗ ಇದುವರೆಗೂ ಅಂದ್ರೆ 20 ವರ್ಷದಿಂದ ಈಗ ಮಠದ ಸೇವೆ ಮಾಡ್ತಾ ಬರ್ತಾ ಇದ್ದೇನೆ. ಬೇರೆ ಬೇರೆ ಇದು ಜವಾಬ್ದಾರಿ ಗ್ರಾಮ ಪಂಚಾಯತ್ಲ್ಲೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿಲ್ವಾ? ಗ್ರಾಮ ಪಂಚಾಯತ್ ಓಟಿಗೆಲ್ಲ ಇದರಲ್ಲಿ ಹೋಗ್ತಿದ್ದಷ್ಟೇ ಹೊರತು, ಮತ್ತೆ ಬಡವರು ಮಲ್ಲಿದರು ಬೇರೆ ಜಾತಿಯವರು ಎಲ್ಲರ ಸಂಪರ್ಕ ಆಗಲಿ ಕೂಡ ನಾನು ಪಾರ್ಟಿಯಲ್ಲಿ ಸೇರಿದ ನಂತರ ನನಗೆ ಅದು ಹಾಗೆ ಎಲ್ಲರ ಪರಿಚಯ ಆಯಿತು. ಬಹಳ ಸಂತೋಷ ದೇವಕಿ ಅವರೇ, ಆ ಸಮಗ್ರ ಕೃಷಿ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಸಮಗ್ರ ಕೃಷಿ ಅನುಭವದ ಕುರಿತು ಸುಳ್ಯ ತಾಲೂಕು ಕೊಲ್ಲಮೊಗರಿನ ದೇವಕಿ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ.

3,000 to 4,000 ರೂಪಾಯಿ, ಗಾಳಿ 2,800 to 3,400 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 3,200 to 4,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ ಕೆರೆ ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್ ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ವಿವಿಧ ಅಡಿಕೆ ತಳಿಗಳ ಕೃಷಿ ಅನುಭವದ ಕುರಿತು ಈಶ್ವರಮಂಗಲದ ಕತ್ರಿಬೈಲು ವೆಂಕಟೇಶ್ವರ ಶರ್ಮಾ ಅವರೊಂದಿಗಿನ ಸಂದರ್ಶನವಿದೆ. ಈಗ ಮೌನೇಶ್ ಕುಮಾರ್ ಛಾವಣಿ ಅವರು ಹಾಡಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. Thank you. ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾತಿಯಿದ್ದು ಜ್ಞಾನ ಮನೋಧರ್ಮ ಜಾತಿಯಿದ್ದು ದಾನವಾರಿಯ ದಿವ್ಯ ನಾಮರಹಿತವಾದ ದಾನವಾರಿಯ ದಿವ್ಯ ನಾಮರಹಿತವಾದ